ಯತಿ ಯಾದೃಚ್ಛಿಕೋ ಭವೇತ್. ಯತಿ ಸನ್ಯಾಸಿ ಯಾದೃಚ್ಛಿಕೋ ಭವೇತ್, ಹೀಗೆ ಹಾಗೆ ನಡ್ಕೋಬೇಕು ಅನ್ನುವ ಯಾವ ಪ್ರೋಟೋಕಾಲು ಈ ಕೋಪೀನವಂತನಿಗಿರುವುದಿಲ್ಲ. ಏಕೆಂದರೆ ಬಾಹ್ಯ ವಿಷಯ ನ ಆಶ್ರಯ, ಹೊರಗಿರುವ ಯಾವುದೇ ವಿಷಯಗಳನ್ನು ಆಶ್ರಯಿಸಿಕೊಂಡು ಅವನಿರೋದಿಲ್ಲ. ವಿಷಯಗಳನ್ನು ಆಶ್ರಯಿಸಿಕೊಳ್ಳೋದು ಅಂದರೆ ಪರಾವಲಂಬಿ ಆಗುವುದು. ಹೊರಗಿನ ಯಾವ ವಿಷಯಗಳನ್ನು ಶಬ್ದಸ್ಪಷ್ಟವಾದ ವಿಷಯಗಳನ್ನು ಆಶ್ರಯಿಸಿರುವುದಿಲ್ಲ. ಹೀಗಾಗಿ ಸಚ ಯಾದೃಚ್ಛಿಕೋ ಭವೇತ್, ಅವನು ತನಗೆ ಹೇಗೆ ಇಚ್ಛೆ ಆಗ್ತದೋ ಹಾಗೆ ಜೀವನ ಮಾಡ್ತಾನೆ. ಹೇಗಿರ್ತದದು? ಯದೃಚ್ಛ, ಬಯಸದೆ, ಸಂಕಲ್ಪಿಸದೆ, ಅಪೇಕ್ಷೆಯನ್ನು ಪಡದೆ, ನಿರೀಕ್ಷಿಸದೆ ಏನು ಪ್ರಾಪ್ತವಾಗ್ತದೋ ಅವನು ಖಲು ಭಾಗ್ಯವಂತ, ಕೋಪೀನವಂತ ಖಲು ಭಾಗ್ಯವಂತ, ಅದರಲ್ಲಿ ಅತ್ಯಂತ ತೃಪ್ತನಾಗಿರ್ತಾನೆ. ಏನೋ ಅಕಸ್ಮಾತ್ ಬಯಸಿದ್ದಾದ್ರೆ ಒಂದು ಕೋಪೀನ, ಒಂದು ತುಂಡು ಬಟ್ಟೆ, ಕೋಪೀನ ಆಚ್ಛಾದನ, ಗ್ರಾಸ ಅಂತೂ ತನ್ನ, ಈ ದೇಹ ಸ್ಥಿತಿಯನ್ನು ಕಾಪಾಡಿಕಾಗಿ ಸಾಕವನು, ಅದು ಕರ್ತವ್ಯ ಅಂತಲ್ಲ ಯಾದೃಚ್ಛಿಕ. ಕರ್ತವ್ಯದ ಭಾವ ಅಲ್ಲಿರೋದಿಲ್ಲ, ಜೈನರಲ್ಲಿರ್ತದೆ ಕರ್ತವ್ಯದ ಭಾವ. ಇಷ್ಟು ಗಂಟೆಗೆ ಭಿಕ್ಷೆ ಬಿಡಬೇಕು, ಆಮೇಲೆ ಇಷ್ಟೇ ಮನೆಯಲ್ಲಿ ಭಿಕ್ಷೆ ಬಿಡಬೇಕು, ಇಂತಿಷ್ಟೇ ಬಿಡಬೇಕು, ಅವ್ರು ಹಾಕ್ಲಿಕ್ಕೆ ಬಂದಾಗ ಐದು ಮನೆ ಹೋಗಬೇಕಾಗ್ತದೆ, ಐದು ಮನೆ ಎದುರಿಗೂ ಅವರು ಭಿಕ್ಷಾ ಕೇಳ್ತಾರೆ. ಅದೊಂದು ಇಷ್ಟೇ ಒಂದು ಕಟೋರಿ ಇರ್ತದೆ, ದೊಡ್ಡದೇ ಇರ್ತದೆ ಕಟೋರಿ, ಐದು ಮನೆ ಸಿಗ್ಬೇಕಲ್ಲ. ಸೊ ಆ ಕಟೋರಿಯೊಳಗೆ ಐದು ಸಲ ಹಿಂಗೆ ಹಾಕ್ಬೇಕು, ಏನು ಹಾಕ್ತಾರೆ ಆಗ್ಬೋದು, ಒಂದೇ ಪದಾರ್ಥ ಐದು ಸಲ ಆಗ್ಬೋದು, ಬೇರೆ ಬೇರೆ ಪದಾರ್ಥವನ್ನು ಒಂದೊಂದು ಸಲನೂ ಹಾಕು, ಒಟ್ಟು ಐದು ಸಲ. ಅದು ಅದರೊಳಗನೆ ಎಲ್ಲ ಕಲಿಸ್ಬಿಡು ತಿನ್ನು ಮುಂದೆ ಮನೆ. ಹಾಗೇ ಮಾಡಬೇಕು ನಿಯಮ ಇದೆ, ಅವರು ಸನ್ಯಾಸಿಗಳು ಹಾಗೆ ಅನುಸರಿಸ್ತಾರೆ. ಆದರೆ ಇಲ್ಲಿ ವೈದಿಕ ಕ್ರಮದಲ್ಲಿ ಈ ಪ್ರಕಾರವಾದ ಯತಿಗಳಿಗೆ ಯಾವುದೇ ನಿಯಮಗಳು ಇಲ್ಲ. ಕೋಪಿನ ಆಚ್ಛಾದನ ಗ್ರಾಸ ಮಾತ್ರ ದೇಹ ಸ್ಥಿತಿ ಇತ್ಯರ್ಥ. ದೇಹ ಉಳಿದ್ರೆ ಆಯ್ತಷ್ಟೇ, ದೇಹ ಉಳಿಲಿಕ್ಕೆ ಏನು ಬೇಕು ಮಿನಿಮಮ್ ಅಷ್ಟು ಮಾತ್ರ. ತತ್ವ ಆಧ್ಯಾತ್ಮಿಕಂ ದೃಷ್ಟ್ವಾ ತತ್ವ ದೃಷ್ಟ್ವಾತು ಬಾಹ್ಯತಃ ತತ್ವೀಭೂತಸ್ತದಾರಾಮಃ ತತ್ವಾದ ಪ್ರಚ್ಯುತೋ ಭವೇತ್. ತತ್ವ ಆಧ್ಯಾತ್ಮಿಕಂ ದೃಷ್ಟ್ವಾ ತತ್ವ ದೃಷ್ಟ್ವಾತು ಬಾಹ್ಯತಃ ತತ್ವೀಭೂತಸ್ತದಾರಾಮಃ ತತ್ವಾದ ಪ್ರಚ್ಯುತೋ ಭವೇತ್. ಆಧ್ಯಾತ್ಮಿಕಂ ತತ್ವ ದೃಷ್ಟ್ವಾ ಸಸ್ವರೂಪದಿಂದ ತಾನು ಕೇವಲ ಸಚ್ಚಿದಾನಂದ ಆತ್ಮ ಎನ್ನುವುದನ್ನು ಸ್ಪಷ್ಟಪಡಿಸಿಕೊಂಡು, ಸಸ್ವರೂಪದಿಂದ, ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಸುಖ ದುಃಖಗಳು ನಾನಲ್ಲ, ರಾಗದ್ವೇಷಗಳು ನನ್ನ ಸಂಬಂಧ ಇಲ್ಲ, ಇವು ಯಾವೂ ನನಗೆ ಸಂಬಂಧ ಇಲ್ಲ, ಇವುಗಳಿಂದ ಅಸ್ಪರ್ಶಿತನಾದಂತಹ ಕೇವಲ ಸಚ್ಚಿದಾನಂದ ಆತ್ಮನೇ ನಾನು ಅನ್ನುವುದು ಯಾರಿಗೆ ಸ್ಪಷ್ಟವಾಗಿದೆಯೋ, ಅದೇ ರೀತಿ ನಾಮ ರೂಪಾತ್ಮಕವಾದ ಈ ಜಗತ್ತು ಇದು ತೋರಿಕೆ, ಕ್ಷಣಿಕ ಅನಿಸಿಕೆ. ಆದ್ರೆ ವಾಸ್ತವಿಕತೆ ಇದರೊಳಗಿರುವಂತಹ ಪರಬ್ರಹ್ಮ ತತ್ವ ಅದು ಕೇವಲ ಆತ್ಮತತ್ವ ಅನ್ನುವಂಥದ್ದು. ಒಳಗಿರುವುದು ಆತ್ಮ ನಾನು ಅನ್ನುವಂಥದ್ದು, ಹೊರಗಿರುವುದು ಇದು ಅನ್ನುವಂಥದ್ದು ಕೂಡ ಆತ್ಮ ಬಾಹ್ಯತಃ ತತ್ವೀಭೂತ. ಆ ತತ್ವವೇ ತಾನಾಗಿರ್ತಾನೆ. ಒಳಗಿರುವುದು ಆತ್ಮ, ಹೊರಗಿರುವುದು ಆತ್ಮ, ಇರುವುದು ಆತ್ಮ, ಆ ಆತ್ಮನೇ ತಾನು ತತ್ವೀಭೂತ ಅಂತ. ತತ್ ಆರಾಮ, ಅದರಲ್ಲಿ ಆರಾಮಾಗಿ ಉಳ್ಬಿಡು. ಬಟ್ ಈ ಶುಡ್ ಬಿ ವೆರಿ ಕೇರ್ಫುಲ್. ಏನು ಅಂದ್ರೆ ತತ್ವಾತ್ ಅಪ್ರಚ್ಯುತ ಭವೇತ್. ಅವನ ಆ ತತ್ವದಿಂದ ಜಾರಿ ಬೀಳದಂತೆ, ಕೆಳಗೆ ಇಳಿಯದಂತೆ ನೋಡ್ಕೊ. ತತ್ವೇ ತಾನಾಗ್ತಾನೆ, ಅವನು ಮತ್ತೆ ಕೆಳಗೆ ಇಳಿದು ಬರಬಾರ್ದು ಅನ್ನುವುದು ಅವನು ಕೇರ್ಫುಲ್ ಆಗಿರ್ಬೇಕು. ಅಪ್ರಚ್ಯುತ ಭವೇತ್. ಭಾಷ್ಯ 126. ಬಾಹ್ಯಂ ಪೃಥಿವ್ಯಾದಿ ತತ್ವಂ ಆಧ್ಯಾತ್ಮಿಕಂ ಚ ಇಹಾದಿ ಲಕ್ಷಣಂ ರಜ್ಜು ಸರ್ಪಾದಿವತ್ ಸ್ವಪ್ನ ಮಾಯಾದಿವಚ್ಚ ಅಸತ್. ಹೊರಗಿನದು ಒಳಗಿನದು. ಹೊರಗಿನದು ಯಾವ್ಯಾವಪ್ಪ? ಹೊರಗಿನದು ಪೃಥ್ವಿ ಎಟ್ಸೆಟ್ರಾ ಆದಿ. ಇನ್ನು ಒಳಗಿನ ಯಾವ್ಯಾವುದು? ಈ ಮೂಗಿನ ತುದಿಯ ಆಚೆಗಿರುವುದೆಲ್ಲ ಹೊರಗಿನದು. ಮೂಗಿನ ತುದಿಯ ಒಳಗಿರುವುದೆಲ್ಲ ಒಳಗಿನ. ಯಾಕೆ ಮೂಗಿನ ತುದಿಯ ಮೂಗಿನ ತುದಿಯ ಅಂತ ಹೇಳ್ತೀವಿ? ಇಲ್ಲೇ ಹಣೆಯಿಂದ ಇದು ಪಾದದ ಬೆರಳವರೆಗೂ ನಾರ್ಮಲ್ ಹೊಟ್ಟೆ ಇದ್ದು ಒಂದು ಲೈನ್ ಹೇಳದಿದ್ದೆ ಆದ್ರೆ ಇನ್ನೂ ಹೊರಗೆ ಬರ್ಬೋದು, ಹೊರಬರಬಹುದು. ಲೈನ್ ಬಿಟ್ಟು ಹೊರಗೆ ಇರ್ತದೆ, ಎಲ್ಲ ಒಂದು ಲೈನ್ ಬರ್ತಾವೆ, ಇದು ಮಾತ್ರ ಹೊರ ಬರ್ತದೆ. ಸೊ ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ರಾಮಿನೆನ್ಸ್. ಅದಕ್ಕೆ ತನ್ನದೇ ಅಂತ ಪ್ರಾಮುಖ್ಯತೆ ಇದೆ. ಅಸಡ್ಡ ಮಾಡಬೇಡ್ರಿ, ಗಿವ್ ಇಂಪಾರ್ಟೆನ್ಸ್ ಟು ದ್ಯಾಟ್. ಸೊ ಈ ಮೂಗಿನ ಒಳಗಿರುವುದು ಒಳಗೆ, ಈ ಮೂಗಿನ ಆಚೆಗಿರುವುದು ಹೊರಗೆ. ಹೊರಗೆ ಅಂದ್ರೆ ಏನೇನು ಎಟ್ಸೆಟ್ರಾ? ಪೃಥ್ವಿ, ನೀರು, ಅಗ್ನಿ, ವಾಯು, ಗಾಳಿ ಎಟ್ಸೆಟ್ರಾ. ಒಳಗಿರುವುದು ಅಂದ್ರೆ ಏನು? ಲಿವರು, ಕಿಡ್ನಿ ಎಟ್ಸೆಟ್ರಾ. ಆಮೇಲೆ ಪ್ರಾಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಕರ್ತೃತ್ವ ಭೋಕ್ತೃತ್ವ ಭಾವಗಳು, ಅನಿಸಿಕೆಗಳು, ರಾಗದ್ವೇಷಗಳು, ಕಾಮಕ್ರೋಧಗಳು, ಸಂಸ್ಕಾರಗಳು, ಸತ್ವರಜಸ್ತಮ ಗುಣಗಳು, ಪ್ರವೃತ್ತಿಗಳು, ಎಲ್ಲ ಒಳಗಿರುತ್ತೆ. ಇದೆಲ್ಲ ಒಟ್ಟು ಸೇರಿಸಿ, ಅದನ್ನು ಒಟ್ಟು ಸೇರಿಸಿ ಅವ್ರು ಹೇಳ್ತಾ ಇದ್ದಾರೆ ಏನಂತೇಳಿ. ಆಧ್ಯಾತ್ಮಿಕಂ ಬಾಹ್ಯಂ, ಇದು ಪ್ರತಿವಾದಿ ಬಾಹ್ಯಂ, ಮತ್ತು ಒಳಗಿರೋದೆಲ್ಲ ಆಧ್ಯಾತ್ಮಿಕ. ಇವಷ್ಟು ಏನು ಅಂತ ಕೇಳಿದ್ದಾದ್ರೆ ಇನ್ನೂ ಹತ್ತಿದ್ರನ್ನು ಹತ್ತು ಲಿಸ್ಟ್ ಸೇರಿಸ, ಇನ್ನೂ ಹತ್ತು ಸೇರಿಸಿ, ಇನ್ನೂ ಹತ್ತು ಸೇರಿಸಿ. ಒಟ್ಟಾರೆ ಏನು ಅಂತಂದ್ರೆ ಹಗ್ಗದಲ್ಲಿ ಭ್ರಮಿಸಿದಂತಹ ಹಾವಿನಂತೆ, ಸರ್ಪಾದಿವತ ಸ್ವಪ್ನ ಮಾಯಾದಿವಚ್ಚ ಅಸತ್. ಅದೇ ಲೆವೆಲ್ ಆಫ್ ರಿಯಾಲಿಟಿಯಲ್ಲಿ ನಾವೆಲ್ಲ ಇರೋದ್ರಿಂದ, ಯಾವ ಲೆವೆಲ್ ಆಫ್ ರಿಯಾಲಿಟಿ ಅಂತಂದ್ರೆ ನಾಮರೂಪಗಳ ಜಗತ್ತೇನಿದೆಯೋ ಈ ಜಗತ್ತು ಅನ್ನುವಂಥ ರಿಯಾಲಿಟಿಯಲ್ಲಿ ನಾವು ಪಾರ್ಟ್ ಆಫ್ ಇಟ್, ಅದರ ಒಂದು ಭಾಗವಾಗೇ ಇದ್ದೀವಿ. ಯಾವ ನಾಮರೂಪದ ಜಗತ್ತು ಅಂತ ನಾವು ಕರಿತಾ ಇದ್ದೀವಿ, ಈ ಜಗತ್ತಿನ ಒಂದು ಭಾಗವು ನಾವು ಕೂಡ. ಹೀಗಾಗಿ ರಜ್ಜುವಿನ ಉದಾಹರಣೆಯಂತೆ ಒಂದು ಆತ್ಮ ಅನ್ನೋದೊಂದು ಇದೆ ಅಂತಂದ್ರೆ ನಮಗೇನ್ ಮಾಡುತ್ತೆ ಒಂದು ಅಂತನೇ ಅಂತ ಅನಿಸ್ತದೆ. ಅದನ್ನು ನಾವು ಬುದ್ಧಿ ಒಪ್ಕೊಂಡ್ರು ಅಂತಕ್ರಮ ಒಪ್ಕೊಳ್ಳಿಕ್ಕೆ ಇರಲಿ ಇಲ್ಲ. ತರ್ಕ ಸಿದ್ಧ ಮಾಡಿ ತೋರಿಸಿದ್ರು ಅಂತಃಕರಣ ಒಪ್ಪಿಕೊಳ್ಳಿ ಇಲ್ಲ. ಯಾಕಂದ್ರೆ ಅಂತಃಕರಣ ಅದು ಜನ್ಮ ಜನ್ಮಾಂತರಗಳಿಂದ, ನಿನ್ನೆ ಮೊನ್ನೆ ಅಲ್ಲ, ಜನ್ಮ ಜನ್ಮಾಂತರಗಳಿಂದ ಅನಾದಿ ಕಾಲದಿಂದಲೂ ಕೂಡ ಭ್ರಮಿತವಾದ ಜಗತ್ತನ್ನೇ ಸತ್ಯ ಅಂತ ಎತ್ಕೊಂಡು ಎಳ್ಕೊಂಡು ಹೊತ್ಕೊಂಡು ಬಂದಿದೆ. ಒಂದೇ ಮೈಲು ಎರಡು ಮೈಲು ನೀವು ಒಂದು ಹತ್ತು ಕಿಲೋ ಭಾರದ ನೀರು ಒಂದು ಹೊತ್ಕೊಂಡು ಒಂದು 10 ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ಅದು ಇಳಿಸಿದ ಮೇಲೆ ಭಾರ ಅಲ್ಲ ಅದು ಅಂತ ಅನಿಸ್ತದೆ ಇಲ್ಲ. ಹ್ಞೂ, ಆ ಭಾರ ಇನ್ನೂ ಅಲ್ಲೇ ಅದ, ಆ ಗಂಟು ಅಲ್ಲೇ ಅದ ಅಂತ ಅನಿಸ್ತದೆ. ಇದು ಜನ್ಮ ಜನ್ಮಾಂತರದ ಭಾರ ಹೊತ್ಕೊಂಡಿದ್ದೀವಿ, ಇನ್ನೂ ಅದ ಅಂತಾನೆ ಅನಿಸ್ತದೆ ನಮಗೆ. ಅದು ಅದ ಅಂತಾನೆ, ಅದು ಅದ ಅಂತಾನೆ, ಅದು ಅದ ಅಂತಾನೆ ನಾವು ಅನ್ಕೊಂಡ್ಬಂದಿವಿ. ಹೀಗಾಗಿ ಇಲ್ಲಪ್ಪ ಇದು ರಜ್ಜು ಸರ್ಪದಂತೆ ಅಂತ ಯಾರಾದ್ರು ಹೇಳಿದ್ರೆ, ಹೇಳೋರೆ ರಜ್ಜು ಸರ್ಪ ಅಂದ್ಬಿಟ್ರಿ ಇನ್ನೇನು. ಇದು ರಜ್ಜು ಸರ್ಪ ನೋಡ್ರಿ, ರಜ್ಜು ಸರ್ಪ. ಒಳಗಿರುವುದೆಲ್ಲವೂ ಕೂಡ ರಜ್ಜು ಸರ್ಪದಂತೆ. ಅಂದ್ರೆ ಏನು ಅಂದ್ರೇನು? ತೋರಿಕೆ, ಅಧ್ಯಾರೋಪಿತ. ಪರ್ಫೆಕ್ಟ್ ಶಬ್ದ ಅಲ್ಲಿ ಕಾಂಟೆಕ್ಸ್ಟ್ ನೋಡಿದೆ. ಅಧ್ಯಾರೋಪಿತ ಅಲ್ಲೊಂದು ಅಧಿಷ್ಠಾನ ಇದೆ, ಆ ಅಧಿಷ್ಠಾನದಲ್ಲಿ ಇವೆಲ್ಲವೂ ಆರೋಪಿತವಾಗಿವೆ. ಏನು ಅಧಿಷ್ಠಾನ ಇದೆ? ಆತ್ಮ. ಆ ಆತ್ಮನಲ್ಲಿ ಇವೆಲ್ಲವೂ ಆರೋಪಿತವಾಗಿದೆ, ಆದ್ದರಿಂದ ಅಧ್ಯಾರೋಪಿತ. ಒಳಗಿನ ಲೋಕ, ಹೊರಗಿನ ಲೋಕ, ಒಳಗಿನ ಜಗತ್ತು, ಹೊರಗಿನ ಜಗತ್ತು ಎಲ್ಲವೂ ಅಧ್ಯಾರೋಪಿತ. ಕಥಂ ಸರ್ಪಾಧಿವತ, ಹೇಗೆ ಸರ್ಪ ಅನ್ನುವಂಥದ್ದು ಅಧ್ಯಾರೋಪಿತವೋ, ಬೆಳ್ಳಿ ಅನ್ನುವಂಥದ್ದು ಅಧ್ಯಾರೋಪಿತವೋ, ಆ ಕಳ್ಳ ಅನ್ನುವಂಥವನು ಎಷ್ಟು ಅಧ್ಯಾರೋಪಿತವೋ, ಈ ಮೃಗಜಲ ಅನ್ನೋದು ಎಷ್ಟು ಅಧ್ಯಾರೋಪಿತವೋ, ಈ ಜಗತ್ತು ಎನ್ನುವುದು ಕೂಡ ಅಷ್ಟೇ ಅಧ್ಯಾರೋಪಿತ ಅಂತ. ನಾವು ಟೇಬಲ್ಲು, ಚೇರ್ ಹಾಕ್ಕೊಂಡು, ಫ್ಯಾನ್ ಹಾಕ್ಕೊಂಡು, ಏರ್ ಕಂಡೀಷನ್ ಹಾಕ್ಕೊಂಡು, ನಾವು ನೋಟ್ಸ್ ಬರೆಯೋರು ಬರಿತೀವಿ ಅಧ್ಯಾರೋಪಿತ ಅಂತ ಬರಿತೀವಿ. ಅದ್ರ ಒಳಗೆ ಸಂದೇಹ ಹಂಗೆ ಉಳಿತದೆ, ಏನು ನಾ ಬರ್ಲಿಕ್ಕತ್ತದ ಅಧ್ಯಾರೋಪಣ ಇದು. ನಿಮ್ಮ ಶಬ್ದ ಕೇಳಿಸ್ತಾ ಇವ ಅಧ್ಯಾರೋಪಿತಾನೆ. ನಿಮ್ಮ ಪುರುಷಾರ್ಥ ಸ್ವಾತಂತ್ರ್ಯದಿಂದ ನೀವು ಮಾತಾಡ್ತಾ ಇದ್ರಿ, ನಮ್ಮ ಪುರುಷಾರ್ಥ ಸ್ವಾತಂತ್ರ್ಯದ ನಾವು ಕೂತ್ಕೊಂಡು ಕೇಳ್ತಾ ಇದ್ವಿ. ಕೇಳೋರು ಕೇಳ್ತೀವಿ, ತುಕ್ಕಿಸೋರು ತುಕ್ಕರಿಸ್ತೀವಿ, ಬರೆಯೋರು ಬರೀತೀವಿ, ಅದು ನಮ್ಮ ಸ್ವಾತಂತ್ರ್ಯ. ಸೊ ಎಲ್ಲವೂ ಅಧ್ಯಾರೋಪಿತ. ನಾವು ಹೇಳ್ತೀವಿ ನೀ ಬರೀತಾರ ಸತ್ಯ ಅಂತ, ನಾವೇನು ಹೇಳಿದ್ವಿ ನಿನಗೆ? ಅದು ಯು ಆರ್ ಪಾರ್ಟ್ ಆಫ್ ಇಟ್. ನೀ ಅದರ ಒಂದು ಭಾಗವಾಗಿ ಜೀವನ ಅಂತ ಒಂದಿದೆ ಅಂತ ಅಂದ್ಕೊಂಡಿದ್ಯಾ, ಅದು ಕೂಡ ಅದರ ಒಂದು ಭಾಗ. ಯಾವುದು ಆರೋಪಿತದ ಒಂದು ಭಾಗ. ಹೇಗೆ ಆರೋಪಿತವಾದ ಸರ್ಪದಲ್ಲಿ ಹಿಡಿಯೂ ಕೂಡ ಆರೋಪಿತ ಅಂತ ನಾವು ವಿಶೇಷವಾಗಿ ಹೇಳಲಿಕ್ಕೆ ಹೋಗುದಿಲ್ಲ. ಸರ್ಪವೇ ಆರೋಪಿತವಾದಾಗ ಹೆಡೆಯೂ ಕೂಡ ಆರೋಪಿತವೇ, ಆ ಮಿರಿಮಿರಿ ಮಿಂಚು ಅದು ಕೂಡ ಆರೋಪಿತವೇ, ಸರಸರ ಸರದಾಡುವಿಕೆ ಅದು ಕೂಡ ಆರೋಪಿತವೇ, ವಿಷವು ಆರೋಪಿತ, ಸಾವು ಆರೋಪಿತ, ಸಾವಿನ ಭಯವೂ ಆರೋಪಿತ. ಇದರೊಳಗೆ ಸಂದೇಹ ಪಡುವಂಥದ್ದೇ ನನಗೆ ಅನಿಸುವುದಿಲ್ಲ ಇದರೊಳಗೆ. ಸೊ ಒಳಗಿಂದ ಹೊರಗಿಂದ ಎಲ್ಲವೂ ಅಧ್ಯಾರೋಪಿತವಾಗಿದೆ. ಅದಕ್ಕಾಗಿ ಒಂದು ಶಬ್ದ ಬರ್ತದೆ ಛಾಂದೋಗ್ಯದಲ್ಲಿ, ವಾಚಾರಂಭಣಂ ವಿಕಾರೋ ನಾಮಧೇಯಂ ಇತ್ಯಾದಿ ಶ್ರುತೇ ಆತ್ಮಾ ಚ ಸ ಬಾಹ್ಯ ಅಭ್ಯಂತರ ಹಿ ಅಜಃ ಅಪೂರ್ವ ಅನಪರ ಅನಂತರ ಅಬಾಹ್ಯ ಕೃಷ್ಣ ತಥಾ ಆಕಾಶವತ್ ಸರ್ವಗತ ಸೂಕ್ಷ್ಮ ಅಚಲ ನಿರ್ಗುಣ ನಿಷ್ಕಲ ನಿಷ್ಕ್ರಿಯ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಇತಿ ಶ್ರುತಿ. ಒಳಗೂ ಹೊರಗೂ ಎಲ್ಲೆಲ್ಲಿಯೂ ಇದ್ದಾನೆ, ಆದರೆ ಜನ್ಮವಿಲ್ಲದೆ ಇದ್ದಾನೆ. ಅವನು ಜನ್ಮರಹಿತನಾಗಿದ್ದಾನೆ. ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ, ಜನ್ಮರಹಿತನಾಗಿದ್ದಾನೆ. ಅವನಿಗೆ ಹಿಂದೆ ಮುಂದೆ ಯಾರೂ ಇಲ್ಲ. ಅವನಿಗಿಂತ ಒಳಗೆ ಯಾರು ಇಲ್ಲ, ಅವನಿಗಿಂತ ಹೊರಗೆ ಯಾರು ಇಲ್ಲ. ಸೊ ಛಾಂದೋಗ್ಯ ಏನ್ ಹೇಳ್ದ ಛಾಂದೋಗ್ಯ? ಸಬಾಹ್ಯ ಅಭ್ಯಂತರ ನಂಬರ್ ಒನ್. ಹಿ ಅಜಃ ಅವನು ಜನ್ಮರಹಿತನಾಗಿದ್ದಾನೆ. ಅಪೂರ್ವ ಮುಂಚೆ ಇದ್ದಿದ್ದಿಲ್ಲ ಅಂತ ಇಲ್ಲ. ಅನಪರಹ ನಂತರ ಇರುವುದಿಲ್ಲ ಅಂತ ಇಲ್ಲ. ಅನಂತರ ಆನಂತರ ಅನ್ನುವಂಥ ಪ್ರಶ್ನೆ ಇಲ್ಲ. ಅಬಾಹ್ಯ ಹೊರಗೆ ಇದ್ದಾನೆ ಅಂತ ಇಲ್ಲ. ಕೃಷ್ಣ ಎಲ್ಲೆಲ್ಲಿಯೂ ಅವನು ಎಲ್ಲವೂ ಅವನೇ ಆಗಿದ್ದಾನೆ. ತಥಾ ಆಕಾಶವತ್ ಸರ್ವಗತಃ ಆಕಾಶದಂತೆ ವ್ಯಾಪಕನಾಗಿದ್ದಾನೆ. ಸೂಕ್ಷ್ಮ ಅತ್ಯಂತ ಸೂಕ್ಷ್ಮ ಆಗಿದ್ದಾನೆ. ಅಚಲ ನಿರ್ಗುಣ ನಿಷ್ಕಲ ನಿಷ್ಕ್ರಿಯ ಚಲನರಹಿತ ಆಗಿದ್ದಾನೆ. ಗುಣಗಳ ಮಿತಿ ಅವನಲ್ಲಿ ಇಲ್ಲ. ನಿಷ್ಕಲಹ ಪರಿಶುದ್ಧನಾಗಿದ್ದಾನೆ. ಕಲಾ ಅಂದರೆ ಕಲೆ, ನಿಮ್ಮ ಕನ್ನಡ ಶಬ್ದ ಕಲೆ. ನಿಷ್ಕಲಹ ಕಲಾರಹಿತನಾಗಿದ್ದಾನೆ. ನಿಷ್ಕ್ರಿಯ ಅವನು ಕ್ರಿಯಾರಹಿತನಾಗಿದ್ದಾನೆ. ಇದು ಛಾಂದೋಗ್ಯ. ತತ್ ಸತ್ಯಂ ಸ ಆತ್ಮ ತತ್ವಮಸಿ. ಅದೇ ಸತ್ಯ, ನಾ ಈಗೇನು ಹೇಳ್ಕೊಟ್ನೋ ಇದೇ ಸತ್ಯ. ಈ ಸತ್ಯವಾದ ಈ ಆತ್ಮನೇ ನೀನಾಗಿದ್ದೀಯ, ನೀನು ಈ ಆತ್ಮಸ್ವರೂಪನೇ ಆಗಿದ್ದೀಯ. ಇತಿ ಶ್ರುತಿ ಇತಿ ಏವಂ ತತ್ವಂ ದೃಷ್ಟ್ವಾ ತತ್ವೀಭೂತಃ ತದಾ ರಾಮಃ ನ ಬಾಹ್ಯರಮಣಃ ಯಥಾ ಅತತ್ವದರ್ಶೀ. ಯಥಾ ಅತತ್ವದರ್ಶಿ ಅವನು ಆ ತತ್ವವನ್ನು ತಿಳಿದವನಾಗಿ, ಆ ತತ್ವವನ್ನು ಒಪ್ಪಿಕೊಂಡವನಾಗಿ, ಆ ತತ್ವವನ್ನು ನಿಶ್ಚಯಿಸಿಕೊಂಡವನಾಗಿ. ಯಾವ ತತ್ವ? ಆ ತತ್ವವೇ ತಾನಾಗಿದ್ದೇನೆ, ತತ್ವಮಸಿ, ಆ ತತ್ವವೇ ತಾನಾಗಿದ್ದೇನೆ ಅನ್ನುವ ತತ್ವವನ್ನು ಅವನು ನಿಶ್ಚಯಿಸಿಕೊಂಡು ಏನಾಯ್ತೀಗ ತತ್ವೀಭೂತ ತತ್ವ ಸ್ವರೂಪನೇ ಆಗಿಬಿಡ್ತಾನೆ. ಏನ್ರಿ ತತ್ವೀಭೂತ ಅಂದ್ರೆ? ತತ್ ಆರಾಮ ನ ಬಾಹ್ಯರಮಣ, ಅದರಲ್ಲಿಯೇ ಸ್ವಸ್ಥನಾಗಿಬಿಡ್ತಾನೆ. ಹೊರಗೆ ಯಾವ ವಿಷಯದಲ್ಲಿ ಅವನು ರಮಿಸುವುದಿಲ್ಲ. ಅವನ ರಮಣ, ಅವನ ಆನಂದಿಸುವಿಕೆ, ಅವನ ಸಂತೋಷ ಸ್ವರೂಪದಲ್ಲೇ ಇದೆ. ಸ್ವರೂಪವನ್ನು ಆನಂದಿಸ್ತಾನೆ. ತತ್ ಚಿಂತನಂ ತತ್ ಕಥನಂ ತತ್ ಪ್ರಬೋಧನಂ ಹೇಳ್ತಾ ಇರ್ತಾನೆ, ಕೇಳ್ತಾ ಇರ್ತಾನೆ, ಚಿಂತನೆ ಮಾಡ್ತಾ ಇರ್ತಾನೆ. ಅದೇ ವಿಚಾರ ಅವನು ಕಣ್ಣಾರ ನೋಡಿವಿ ನಾವು. 100% ಜ್ಞಾನಿಗಳ ಲಕ್ಷಣ ಅಂತ ನಿಮಗೆ ಪ್ರತ್ಯಕ್ಷವಾಗಿ ಕಾಣಬೇಕು ಅಂತಿದ್ರೆ ಪೂಜ್ಯ ಸ್ವಾಮೀಜಿಯವರ ಜೊತೆ ಇದ್ದವರಿಗೆ ಗೊತ್ತು. ಎವ್ರಿ ವರ್ಡ್ ಟ್ರೂ ಟು ದಿ ವರ್ಡ್. ಇನ್ನು ಶಾಂತ ಆಗುವುದದ, ಅಂತಃಕಾರಂ ಭುಜಗ ಶಯನಂ ತತ್ ಬಾಡಿ ಅಲ್ಲಿಂದ ತಗೊಂಡು ಬರೋದ್ರ ಶಾಂತಕರಂ ಹೇಳಿ ಶಾಂತ ಆಗ್ತಾರೆ ಅಂದ್ರೆ ಕೊನೆಯವರೆಗೂ ಇನ್ನೊಂದು ಏನೂ ಇಲ್ಲ ಇದೆ ಹೇಳಿದಾರೆ ನೋಡಿ. ತತ್ವೀಭೂತ ತದ ಆರಾಮ ನ ಬಾಹ್ಯರಮಣ. ಇನ್ನು ಆ ವಿಷಯದಲ್ಲಿ ಕೂಡ ರಮಿಸುವ ಪ್ರಶ್ನೆಯೇ ಇಲ್ಲ. ಯಥಾ ಅತತ್ವದರ್ಶಿ, ಹೀಗೆ ತತ್ವಜ್ಞಾನವನ್ನು ತಿಳಿಯದೇ ಇದ್ದಂತಹ ಅವಿವೇಕಿ ಮೂರ್ಖ ಅಜ್ಞಾನಿ ಇನ್ನೇನು ಹೇಳೋಣ ಮಂದಬುದ್ಧಿ ಅವ್ರು ಹೆಂಗೆ ನಡ್ಕೋತಾರೆ? ಯಥಾ ಯಥಾ ಅಂದರೆ ಅವ್ರು ಹೆಂಗೆ ನಡ್ಕೊಳ್ತಾರೆ? ಕಶ್ಚಿತ್ ಅವ್ರು ಹೀಗೆ ನಡ್ಕೋತಾರೆ ನೋಡು. ಚಿತ್ತಂ ಆತ್ಮತತ್ವೇನ ಪ್ರತಿಪನ್ನ ಚಿತ್ತಚಲನ ಅನುಚರಿತ ಆತ್ಮಾನಂ ಮನ್ಯಮಾನ ತತ್ವಾಚಲಿತ ದೇಹಾದಿಭೂತ ಆತ್ಮಾನಂ ಕದಾಚಿತ್ ಮನ್ಯತೆ ಪೃಚ್ಯುತಃ ಅಹಂ ಆತ್ಮತತ್ವಾತ್ ನೋಡ್ರಿ. ಅವನು ಅಜ್ಞಾನಿಗಳಂತೆ ನಡ್ಕೊಳ್ಳೋದಿಲ್ಲ. ಅಜ್ಞಾನಿಗಳು ಹೇಗೆ ನಡ್ಕೊಳ್ತಾರೆ? ಆತ್ಮತತ್ವೇನ ಪ್ರತಿಪನ್ನ ಚಿತ್ತಂ ಚಿತ್ತ ಚಲನಂ ಅನುಚಲಿತಂ. ಚಿತ್ತವು ಚಲಿಸಿದಾಗ ತಾವು ಚಲಿಸ್ತಾರೆ. ಅಂದ್ರೆ ಅದು ದಟ್ ಬಿಕಾಸ್ ರಿಯಾಲಿಟಿ ಫಾರ್ ಚಿತ್ತ ಚಲಿಸಿದಾಗ ಅವರು ಚಲಿಸ್ತಾರೆ. ಅವರಿಗೆ ಆ ಚಿತ್ತ ಚಂಚಲತೆ ಸತ್ಯಂ. ಚಿತ್ತ ಚಲನಮೇನಿದೆ ಅದು ಸತ್ಯಂ. ಚಿತ್ತ ಚಲನಂ ಆತ್ಮ ಅತತ್ವದರ್ಶಿ ಕಶ್ಚಿತ್ ಚಿತ್ತಂ ಆತ್ಮತತ್ವೇನ ಪ್ರತಿಪನ್ನ ಚಿತ್ತ ಚಲನಂ. ಚಿತ್ತ ಚಲನಂ ಮಾತ್ರ ಅಲ್ಲೇ ಇಟ್ಬಿಟ್ಟಿದ್ರೆ ಆಗೋಗ್ಬಿಡ್ತಿತ್ತು. ಆದರೆ ಅನುಚಲಿತಂ ಅದನ್ನು ಅನುಸರಿಸ್ಕೊಂಡು ಹೋಗ್ತಾನೆ. ಮೆಡಿಟೇಷನ್ ಬಿಟ್ಟು ಬಾಕಿ ಎಲ್ಲಾನು ಹೆಂಗೆ ಮಾಡ್ತೀವೋ ಹಾಗೆ, ಮೆಡಿಟೇಷನ್ ಬಿಟ್ಬಿಟ್ಟು ಬಾಕಿ ಎಲ್ಲಾನು ಮಾಡ್ತೀವಿ. ಓಂಕಾರಪ್ಪ 5 ರೂಪಾಯಿ ಕೊಡಬೇಕಾಗಿತ್ತು, 50 ರೂಪಾಯಿ ಕೊಡಬೇಕಾಗಿತ್ತು, ಇನ್ನೂ ಕೊಡಲಿಲ್ಲ, ಸರಿಯಾಗಿ ಈ ಸಲ ವಾರ್ನಿಂಗ್ ಕೊಡ್ತೀನಿ ನನಗೆ, ಏನೋ ಓಂ ನಮ ಶಿವ ಹೇಳಿಕತ್ತ ಅವನು ಒಂಟ ಓಂಕಾರಪ್ಪನ ಹತ್ರ. ಹಂಗೆ ಯಾಕೆ ಹಿಂಗಾಗ್ತದೆ? ಅವನ ಅಜ್ಞಾನಿ ಅನುಚಲಿತಂ ಆತ್ಮಾನಂ ಮನ್ಯಮಾನ ತತ್ವಾಚಲಿತಂ ತತ್ವದಿಂದ ದೂರ ಹೋಗ್ಬಿಡ್ತಾನೆ. ಎಷ್ಟು ದೂರ ಹೋಗ್ತಾನೆ? ದೇಹಾದಿಭೂತಂ ದೇಹವೇ ತಾನು ಆತ್ಮಾನಂ ಕದಾಚಿತ್ ಮನ್ಯತೆ. ಆವಾಗ ಇವಾಗ ನಾನು ಬಿಟ್ಕೊಟ್ಟು ಆತ್ಮನಾಗ್ತೀನಿ, ಮತ್ತೆ ಮತ್ತೆ ನಾ ಬಂದು ಮತ್ತೆ ಮನಸ್ಸು ಬುದ್ಧಿಗಳಾಗ್ತೀನಿ ಅಥವಾ ಶರೀರ ಆಗ್ತೀನಿ, ಮತ್ತೆ ಇವನು ಬಿಡ್ತೀನಿ ಮತ್ತೆ ಆತ್ಮನಾಗ್ತೀನಿ ಅನ್ನುವ ಬಿಡೋದು ಹಿಡ್ಕೊಳ್ಳೋದು ಬಿಡೋದು ಹಿಡ್ಕೊಳ್ಳೋದು ಅನ್ನುವ ಭಾವ ಇದ್ದವನು ಕೂಡ ಅಜ್ಞಾನಿ ಎಂದೇ ಪರಿಗಣಿಸಲ್ಪಡ್ತಾನೆ. ಹೌದೋ? ಸಮ ಅವನು ಹೇಳ್ದ ಆತ್ಮತತ್ವಾತ ಇದಾನಿ ಪ್ರಚ್ಯುತ ಅಹಂ. ಅಯ್ಯೋ ನಾನೀಗ ಜಾರಿ ಬಿಟ್ಟೆ, ನಾನೀಗ ದೇಹ ಬಿಟ್ಕೊಟ್ಟು ದೇಹಕ್ಕೆ ಬಂದು ಬಿದ್ದುಬಿಟ್ಟೆ, ಇನ್ನು ಮತ್ತೆ ಇದೇ ದೇಹದಿಂದ ಜೀವನ ಮಾಡೋಣಂತೆ. ಮೆಡಿಟೇಷನ್ ಕ್ಲಾಸ್ ಕೊನೆಗೆ ಹೇಳ್ತೇನೆ ಬನ್ನಿ, ಈಗ ನಾವು ಮತ್ತೆ ವಾಪಸ್ ಹಂಗೆ ಹೇಳ್ಬೇಕಾದ್ರೆ ನಗು ಬಂದಿರ್ತದೆ ನನಗೆ. ನೀವು ನಕ್ಕ ಬಿಟ್ಟಿರ್ತೀರಿ, ನಾನು ನಗಬಾರ್ದಲ್ವಾ? ಆದ್ರೆ ಸತ್ಯ ನಾ ಹೇಳಿದ್ದು, ಅದನ್ನ ಹೇಳಿದ ಸತ್ಯ. ಬಿಕಾಸ್ ಯು ರೆಸ್ಪೆಕ್ಟ್ ಅದ್ರ ಮುಂದೆ ಅದನ್ನೆಲ್ಲ ಲಾಜಿಕ್ ಹೇಳ್ತೇನೆ, ಅದನ್ನ ಕೇಳಿಸ್ಕೊತೀರ ಗೊತ್ತಿಲ್ಲ. ವಿ ಹ್ಯಾವ್ ಟು ರೆಸ್ಪೆಕ್ಟ್ ದಿ ಸ್ಟಿಲ್ ವಿ ಗೆಟ್ ದಿ ನಾಲೆಜ್, ವಿ ಆರ್ ಕಂಪ್ಲೀಟ್ ವಿತ್ ದಿ ನಾಲೆಜ್, ವಿ ಹ್ಯಾವ್ ಟು ರೆಸ್ಪೆಕ್ಟ್ ದಿಸ್ ಬಾಡಿ. ಇದಕ್ಕೆ ಗೌರವಿಸ್ಬೇಕು, ಆ ಗೌರವ ಸಲ್ಲಿಸಬೇಕಾಗಿರೋದ್ರಿಂದ ಪುನಃ ಮತ್ತೆ ನಾವು ಶರೀರಕ್ಕೆ ಬರಬೇಕು, ಇದನ್ನು ಉಪಯೋಗಿಸ್ಕೋಬೇಕು. ಇದು ಪವಿತ್ರ, ಇದು ಗಾಡ್ಸ್ ಗಿಫ್ಟ್, ಅವೆಲ್ಲ ಸಬ್ ಬೂಸ್ಟ್ ಮಾಡ್ತೇನೆ ಅಲ್ಲಿಗೆ ನ್ಯೂಟ್ರಲೈಸ್ ಆಗಿ ಗೊತ್ತಾಯ್ತಲ್ಲ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್, ಈ ಮೆಡಿಟೇಷನ್ ಕ್ಲಾಸಸ್ ಅವೆಲ್ಲ ವೆರಿ ಇಂಪಾರ್ಟೆಂಟ್. ಯಾವ ಯಾವನು ಯಾವ ವೇದಾಂತ ಕ್ಲಾಸು ಅಟೆಂಡ್ ಆಗದೆ ಹೋದ್ರು ಕೂಡ ಅವನಿಗೆ ವೇದಾಂತ ಕಂಪ್ಲೀಟ್ ಆಗಿ ಮೆಡಿಟೇಷನ್ ಸಿಗ್ತದೆ. ಕಂಪ್ಲೀಟ್ ವೃತ್ತಿ ವೃತ್ತಿಗಳ ಪ್ರವಾಹ, ಮಹಾವಾಕ್ಯ ಉಪದೇಶ, ತೃಪ್ತರಾಗಿ ಬಿಡ್ತಾರೆ. ಐದು ಕ್ಲಾಸ್ನ ಐದಾರು ಕ್ಲಾಸ್ನಾಗ ಫುಲ್ಲಿ ಕಂಪ್ಲೀಟ್. ಹೀಗಾಗಿ ಅಜ್ಞಾನಿ ಅಜ್ಞಾನ ದೃಷ್ಟಿಯಲ್ಲಿ ಬರೋದು ಹೋಗೋದು ಇರ್ತದೆ. ಬರೋದು ಹೆಂಗಿರ್ತದೆ, ಹೋಗೋದು ಹೆಂಗಿರ್ತದೆ? ಅಯ್ಯೋ ಮತ್ತೆ ನಾನು ಶರೀರಕ್ಕೆ ಬಂದ್ಬಿಟ್ನಲ್ಲ, ಇದು ಬರೋ ಚಿಂತೆ. ಹೋಗೋದು ಹೆಂಗಿರ್ತದೆ, ಇದನ್ನ ಬಿಟ್ಟು ಹೋಗ್ಬೇಕಲ್ಲ ಈಗ, ಇದು ಹೋಗೋ ಚಿಂತೆ. ಬರೋದು ಬಂದ್ಬಿಟ್ನಲ್ಲ, ನಾನು ಯಾರು ಬಿದ್ದುಬಿಟ್ನಲ್ಲ ಸಂಸಾರಕ್ಕೆ, ಇದು ಬರೋ ಚಿಂತೆ. ಹೋಗೋದು ಹೆಂಗಿರ್ತದೆ, ಇಷ್ಟು ಸುಂದರವಾದ ಸಂಸಾರ, ಇದನ್ನ ಬಿಟ್ಟು ಹೋಗೋದು ಹೆಂಗೆ? ಈ ಹೆಂಡತಿ, ಈ ಮಕ್ಕಳು, ಈ ಗಂಡ, ಈ ಅಪಾರ್ಟ್ಮೆಂಟು, ಎಲ್ಲ ಬಿಟ್ಟು ಹೆಂಗೆ ಹೋಗೋದು, ಹೆಂಗೆ ಹೋಗೋದು? ನೆಪಕ್ಕೆ ಹೋಗೋದಷ್ಟೇ, ಮತ್ತೆ ಇಲ್ಲೇ ತಿರುಗಾಡ್ತೇನೆ ಅಂತ ನಾ ಏನೋ ಅಂತ ಹೇಳ್ತಾರೆ. ಸೊ ಅದಕ್ಕೆ ಪಿಶಾಚಿ ಅಂತೇನ ಕರೀತಾರೆ. ಸೊ ಯಾಕಪ್ಪ ಇದೆಲ್ಲ ಬೇಕು ನಮಗೆ, ನಮಗೆ ಬಿಟ್ಟು ಹೋಗ್ಬಿಡೋಣ, ಹೆಂಗೆ ಬಿಟ್ಟು ಹೋಗಲಿ? ಸೊ ದಿ ಸೋಲೋ ಈಸ್ ಆಲ್ವೇಸ್ ಕನ್ಫ್ಯೂಸ್ಡ್, ಐದರ ಟೈಮ್ ನೈದರ್ ಈ ಕ್ಯಾನ್ ಗಿವ್ ಅಪ್ ನಾರ್ ಈ ಕ್ಯಾನ್ ಟೇಕ್. ಸೊ ಜಾರಿ ಬಿದ್ದದ್ದು ಸತ್ಯ ಅಲ್ಲ ಅವನಿಗೆ, ಹೋಗೋದು ಸತ್ಯ ಅಲ್ಲ ಅವನಿಗೆ. ಈ ಪ್ರಕಾರವಾಗಿ ಕನ್ಫ್ಯೂಸ್ಡ್ ಮನಸ್ಸಿ, ಅದಕ್ಕೆಲ್ಲ ಏನಂತ ಸಮಾಹಿತೇತು ಮನಸ್ಸಿ ಕದಾಚಿತ್ ತತ್ವೀಭೂತಂ ಪ್ರಸನ್ನಂ ಆತ್ಮಾನಂ ಮನ್ಯತೆ ಇದಾನೀಂ ಅಸ್ಮಿ ತತ್ವೀಭೂತಃ ಇತಿ. ಆವಾಗ ಇವಾಗ ಸ್ವಾಮೀಜಿ ಉಪನ್ಯಾಸ ಮಾಡ್ತಾ ಇದ್ರು, ಆವಾಗ ತತ್ವ ಸ್ವರೂಪವೇ ಆಗಿ ಉಳಿದ್ಬಿಟ್ಟಿದ್ದೆ ನಾವು. ತತ್ವೀಭೂತ ಇದಾನೀಂ ಅಸ್ಮಿ, ಈ ಉಪನ್ಯಾಸ ಕೇಳಿದ್ರಿಂದಾಗಿ ಅಹಮಸ್ಮಿ ಕಥಮಸ್ಮಿ ತತ್ವೀಭೂತ ಅಹಮಸ್ಮಿ, ತತ್ವ ಸ್ವರೂಪನೇ ಆಗಿ ನಾ ಇದ್ದೇನೆ. ಈಗ ಕೇಳಿದ್ನಲ್ವಾ, ಹಾ ಈಗ ನಾನು ಏನಾಗಿದ್ದೇನೆ, ತತ್ವ ಸ್ವರೂಪನಾಗಿದ್ದೇನೆ. ಆಮೇಲೆ ಮತ್ತೆ ನಾನು ದೇಹವಾನ್, ನಾನು ಚಲಿತ ದೇಹದಲ್ಲಿ ನಾನೀಗ ದೇಹವಾನ್ ಆಗಿ ಬರ್ತೇನೆ. ನಾನು ಹೋಗ್ಬಿಟ್ಟು ಅಲ್ಲಿ ಏನು ಮಾಡ್ತೇನೆ, ಊಟಕ್ಕೆ ಕೊಡ್ತೇನೆ ದೇಹವಾನ್. ಈ ಪ್ರಕಾರವಾದ ಬರೋದು ಹೋಗೋದು ಏನಿದೆಯೋ ಜ್ಞಾನಿಗಿಲ್ಲ. ಅವ ನಮ್ಮ ನಿಮ್ಮ ಹಾಗೆ ಪಾಪ, ಇನ್ನು ಶರೀರಕ್ಕೆ ಹೋಗೋಣ, ಈ ಶರೀರ ತಗೊಂಡೋಗಿ ಊಟಕ್ಕೆ ಕೊಡೋಣ, ಆಮೇಲೆ ಅಲ್ಲಿ ಶರೀರ ತುಂಬಷ್ಟು ಊಟ ಮಾಡೋಣ ಅಂತ ನಾವೇನು ಅನ್ಕೋತೀವಿ. ಹಂಗೆ ಅವ ಅನ್ಕೊಳಕ್ ಹೋಗೋದಿಲ್ಲ, ಸಂಬಂಧ ಇಲ್ಲ ಅವನಿಗೆ, ಅದು ಯಾವುದು ಏನೂ ಅನ್ಕೊಳಕ್ ಹೋಗೋದಿಲ್ಲ. ವೆರಿ ವೆರಿ ವೆರಿ ವೆರಿ ವೆರಿ ವೆರಿ ಸಿಲ್ಲಿಯಾಗಿ ನಾವು ವಿಚಾರ ಮಾಡ್ತೀವಿ, ಅದಷ್ಟು ಸಿಲ್ಲಿ ಇಲ್ಲ. ಅದು ಭಾರಿ ಪವಿತ್ರವಾದಂಥ ಭಾವ ಇದೆ ಅಲ್ಲಿ. ಯಾಕಂತಂದ್ರೆ ಆ ಅನಿಸಿಕೆಗಳೇ ಬರೋದಿಲ್ಲ ಅವನಿಗೆ. ನಾನು ಊಟ ಮಾಡಬೇಕು, ನಾನು ತಿಂಡಿ ತಿನ್ನಬೇಕು, ನಾನು ಅದನ್ನು ಆ ರುಚಿ ನೋಡಬೇಕು, ಈ ರುಚಿ ನೋಡಬೇಕು, ಈಗ ಹಸಿವಾಗಿದೆ ನನಗೆ. ಇಟ್ ಡಸಂಟ್ ಇವನ್ ಕ್ಯಾರೇ ಇಲ್ಲ, ಯಾರೇ ಬಾಡಿ ಅಂತ ಕೇಳೋರು ಯಾರೂ ಇಲ್ಲ. ಇನ್ಯಾರೇ ಕೇಳ್ಕೋಬೇಕಷ್ಟೇ. ಅವ್ರು ತಿಂದಿದ್ದು ಎಚ್ಚರದಿಲ್ಲ, ಮಲಗಿದ್ದು ಎಚ್ಚರದಿಲ್ಲ, ನಾವೇ ಎಚ್ಚರ ಮಾಡೋಣ ಅಂತೇಳಿ ಅವ್ರು ಇರ್ತಾರಲ್ಲ ಭಕ್ತರು, ಅವ್ರು ಎಚ್ಚರ ಮಾಡ್ತಾರೆ, ಫೀಡ್ ಮಾಡ್ತಾರೆ. ಇದಾನೀ ಮಾಸ್ಮಿ, ಈಗ ನಾನು ಉಪನ್ಯಾಸ ಕೇಳಿದ್ದೀನಿ, ತತ್ವೀಭೂತ ಮಾಸ್ಮಿ ಇತಿ. ಮುಂದೆ ಕೇಳಿ, ನ ತಥಾ ಆತ್ಮವಿದ್ಭವೇತ. ಈ ಪ್ರಕಾರವಾಗಿ ಆತ್ಮಜ್ಞಾನಿಯು ಎಂದೆಂದೂ ಬರೋದು ಹೋಗುವುದು ಮಾಡೋದಿಲ್ಲ. ನ ತಥ ಯಥಾ ಅವಿವೇಕಿ ಅಜ್ಞಾನಿ, ಮೇಲೆ ಹೇಳಿದ ಪ್ರಕಾರ ನಡ್ಕೋತಾನೆ, ಆ ಪ್ರಕಾರವಾಗಿ ಇವನು ನಡ್ಕೊಳ್ಳೋದಿಲ್ಲ, ಆ ಭಾವವನಿಗಿರೋದಿಲ್ಲ. ಯಾಕೆ ಆತ್ಮನಃ ಏಕರೂಪತ್ವಾತ್ ಸ್ವರೂಪ ಪಚ್ಚವನ ಪ್ರಚ್ಯವನ ಅಸಂಭವಾಚ್ಚ ಆತ್ಮನಃ ಏಕರೂಪತ್ವಾತ್ ಎಲ್ಲಿ ಇದೆಯೋ ಏನಿದೆಯೋ ಅದು ಆತ್ಮವೇ ಇದ್ದರಿಂದಾಗಿ ಅವನು ಜಾರಿ ಬೀಳೋದು ಎಲ್ಲಿಂದ ಎಲ್ಲಿಗೆ ಬೀಳ್ಬೇಕವ ಎಲ್ಲಿಂದ ಎಲ್ಲಿಗೆ ಬೀಳ್ಬೇಕವನು ನೀರು ಹರಿಯುತ್ತಿದೆ ಚಂದ ಕೇಳಿಸ್ಕೊಡ್ರಿ ಹಿಮಾಲಯದಿಂದ ಹರಿದು ಬಂದು ಗಂಗೆ ಕಲ್ಕತ್ತಾದಲ್ಲಿ ಕೂಡಿಕೊಳ್ಳುತ್ತದೆ ಕಾಶಿಯಲ್ಲಿ ಕೂಡಿಕೊಳ್ಳುತ್ತದೆ ನೀರು ಹರಿದು ಬಂದದ ನೀರು ಹರಿತದ ಇಲ್ಲಿರೋದು ನೀರು ಇಲ್ಲಿದೋ ನೀರು ಇಲ್ಲಿರೋದು ನೀರು ಇಲ್ಲಿರೋದು ನೀರು ನೀರು ನೀರು ನೀರು ನೀರು ಹರಿತು ಅಂದ್ರೆ ಏನಿರುತ್ತೆ ನೀರು ಪ್ರವಹಿಸ್ತು ಅಂದ್ರೆ ಅರ್ಥ ಏನು ಚಲಿಸಿತು ಅಂದ್ರೆ ಮುಂಚಿದ ಜಾಗದಾಗ ಇಲ್ಲ ಅಂತ ಆತಲ್ಲ ಚಲಿಸಿತು ಇಲ್ಲಿಂದ ಚಲಿಸಿತು ಇಲ್ಲದೇನು ಇಲ್ಲದೇನು ಚಂದ ಕೇಳಿಸ್ಕೊಡ್ರಿ ಬಹಳ ಮಜಾ ಅದ ಇದು ಲಾಜಿಕ್ ಇದು ಹರಿತದೆ ಅರ್ಥ ಏನು ಇದು ಚಲಿಸ್ತದೆ ಅರ್ಥ ಏನು ಇದು ಚಲಿಸಿದ ನಂತರ ಮೊದಲಿನ ಜಾಗದಾಗ ಇಲ್ಲ ಅದಕ್ಕೇನಂತ ಕರೀತಾರೆ ಹರಿಯೋದು ಚಲಿಸೋದು ಅಂತ ಹೇಳ್ತಾರೆ ಕರೆಕ್ಟಾ ಈಗ ನದಿ ಹರಿದ ಮೇಲೆ ಮೊದಲನೇ ಜಾಗದ ಅದನ್ನು ಇಲ್ಲ ಮತ್ತೆ ಎಲ್ಲಿ ಚಲಿಸ್ತದೆ ಹೇ ನೀರು ಪ್ರವಹಿಸುವುದಿಲ್ಲ ನೀರು ಚಲಿಸುವುದಿಲ್ಲ ನೀರು ನಿಲ್ಲುವುದಿಲ್ಲ ನೀರು ಚಲಿಸುವುದಿಲ್ಲ ನೀರು ನೀರಾಗಿರುತ್ತೆ ನೀರು ನೀರೇ ಆಗಿರುವಾಗ ನೀರು ನೀರಿನಲ್ಲಿ ಚಲಿಸಿತು ಅನ್ನೋ ಹೆಸರುದ್ದ ಎಷ್ಟು ಆಭಾಸ ಆಗ್ತದೆ ಐ ರಿಪೀಟ್ ಅಗೇನ್ ಇರುವುದೆಲ್ಲವೂ ನೀರೇ ಆಗಿರುವಾಗ ನೀರು ಚಲಿಸ್ತು ಅಂತ ಹೇಳಿಕೆ ಇದು ಆಭಾಸ ಹೌದಲ್ಲ ಇರುವುದೆಲ್ಲವೂ ಆತ್ಮನೇ ಅಂದಾಗ ಆತ್ಮನು ಚಲಿಸಿದ ಅನ್ನುವಂಥದ್ದು ಆಭಾಸ ಹೌದಲ್ಲ ಎಲ್ಲಿ ಚಲಿಸ್ಬೇಕು ಇಲ್ಲಿಂದ ಕಾಶಿ ಹೋಗಿ ಕಾಶಿ ಒಳಗೆಲ್ಲ ಇದ್ದಾನ ಎಲ್ಲಿ ಚಲಿಸ್ಬೇಕವ ಥಿಂಕ್ ಥಿಂಕ್ ವಿಚಾರ ಮಾಡ್ರಿ ಏನೋ ಜ್ಞಾನ ಆಗ್ಬೋದು ಎಲ್ಲೆಲ್ಲಿಯೂ ಏಕರೂಪತ್ವಾತ್ ಆತ್ಮನಃ ಒಬ್ಬನೇ ಆಗಿದ್ದರಿಂದಾಗಿ ಸ್ವರೂಪ ಪ್ರತ್ಯವನ ಅಸಂಭವಾಚ್ಯ ಸ್ವರೂಪದಿಂದ ಅವನು ಚಲಿಸಿ ಬರ್ತಾನೆ ಅನ್ನುವಂಥದ್ದು ಅಸಂಭವ ಸಂಭವಿಸುವುದೇ ಇಲ್ಲ ಆ ಸ್ಥಿತಿಯನ್ನ ಉಪನಿಷತ್ತು ಸದೈವ ಬ್ರಹ್ಮಾಸ್ಮಿ ಇತಿ ಅಪ್ರಚ್ಯುತ ಭವೇತ ತತ್ವಾತ್ ತತ್ವಾತ ಅಪ್ರಚ್ಯುತ ತತ್ವದಿಂದ ಬೀಳದಂತೆ ಇರುತ್ತಾನೆ ಅಂದ್ರೆ ಆ ತತ್ವದಿಂದ ಕಿಂಚಿತ್ತೂ ಅಲುಗಾಡುವುದಿಲ್ಲ ಆ ತತ್ವೇ ತಾನಾಗಿರ್ತಾನೆ ಸದಾ ಅಪ್ರಚ್ಯುತ ಆತ್ಮತತ್ವ ದರ್ಶನ ಭವೇತ ಇತಿ ಅಭಿಪ್ರಾಯ ಅಪ್ರಚ್ಯುತ ಆತ್ಮತತ್ವ ದರ್ಶನ ಭವೇತ್ ಜಾರಿ ಬೀಳದಂತಹ ಆತ್ಮಸ್ವರೂಪವೇ ತಾನಾಗಿ ಉಳಿದಿರುತ್ತಾನೆ ಶುನಿಚೈವ ಶಪಾಕೇಚ ಸಮಂ ಸರ್ವೇಷು ಭೂತೇಷು ಇತ್ಯಾದಿ ಸ್ಮೃತೇ ಬೇರೆ ಎರಡು ಕೋಟ್ ಕೊಟ್ಟಾರೆ ಭಗವದ್ಗೀತಾ ಭಗವದ್ಗೀತಾ ಎರಡು ಕೋಟಿ ಕೊಟ್ಟಾರೆ. 13ನೇ ಅಧ್ಯಾಯದ್ದು 5ನೇ ಅಧ್ಯಾಯದ್ದು ಶುನಿಚೈವ ಶಪಾಕೀಚ. ಇವನು ಯೋಗರತ್ವ ಭಜವನ್ನು ಕೋಟು ಯೋಗರತ್ವ ಯೋಗರತ್ವ ಭೋಗರತ್ವ ಸಂಘ ಸಂಘ ಸಂಘ ಸಂಗರತ್ವ ಸಂಘವೀನ ಎಸ್ಯ ಬ್ರಹ್ಮಣಿ ನಿರ್ಮತಿ ಚಿತ್ತಂ ನಂದತಿ ನಂದತಿ ಅಂತಂದ್ರೆ ಆನಂದತಿ ಅಂತ ಅರ್ಥ. ಆನಂದತಿ ಆನಂದತಿ ಆನಂದತಿ ಸದಾ ಆನಂದದ ಇರ್ತಾನೆ. ಇದು ಒಂದು ಅಧ್ಯಾಯ ಮುಗೀತು, ಒಂದು ಪ್ರಕರಣ ಮುಗೀತು. ಈ ಮೂಲಕವಾಗಿ ಮುಂದಿನ ಪ್ರಕರಣ ಅದ್ವೈತ ಪ್ರಕರಣ. ಈ ಅದ್ವೈತ ಪ್ರಕರಣದ ಮಹತ್ವ ಏನು? ಪೀಠಿಕೆ ಆತ್ಮ ಚತುಷ್ಪಾತ್ ಅಂತ ಪ್ರಾರಂಭ ಮಾಡಿದ ಉಪನಿಷತ್ತು ಆ ಕಾಲದಲ್ಲಿಯೇ ಪ್ರತಿಜ್ಞಾ ಮಾಡಿದೆ. ಏನು ಅಂತಂದ್ರೆ, ಯಾವ ಆತ್ಮನು ಸರ್ವ ಪ್ರಪಂಚದ ಭಾವಗಳನ್ನು ಶಾಂತಗೊಳಿಸಿಕೊಂಡಿದ್ದಾನೋ, ಶಿವನು ಅದ್ವೈತನು ಮಂಗಳಕರನು ಆಗಿದ್ದಾನೋ, ಆ ಆತ್ಮನ ನಾವು ನಿಮಗೆ ಉಪದೇಶಿಸುತ್ತೇವೆ ಅನ್ನುವುದು ಪ್ರಾರಂಭದ ಪ್ರತಿಜ್ಞೆ. ಈ ಪ್ರತಿಜ್ಞೆಯನ್ನು ಕಾಯಂ ಹಿಡ್ಕೊಂಡು ಈಗ ಎರಡು ಪ್ರಕರಣ ಮುಗಿಸಿದ ಮೇಲೆ 3ನೇ ಪ್ರಕರಣದಲ್ಲಿ ತರ್ಕದಿಂದಲೂ ಕೂಡ ಇದನ್ನು ಸಿದ್ಧ ಮಾಡಿ ಬರ್ತದೆ. ಮೊದಲನೇ ಪ್ರಕರಣ, 2ನೇ ಪ್ರಕರಣ ಇದು ಸಾರ್ವತ್ರಿಕ ಅನುಭವದಲ್ಲಿಯೂ ಮತ್ತು ಆಗಮದಿಂದಲೂ ಸಿದ್ಧ ಮಾಡಿದ್ದಾರೆ. ಈಗ 3ನೇ ಅಧ್ಯಾಯದಲ್ಲಿ ಯಾವುದ ಇವರು 3ನೇ ಅಧ್ಯಾಯದಲ್ಲಿ ತರ್ಕದಿಂದಲೂ ಮಾಡಿ ಬರ್ತದೆ ಅಂತೇಳಿ ಪೀಠಿಕೆಯಲ್ಲಿ ಹೇಳಿ ಆ ನಂತರ ಶ್ಲೋಕ ಶುರುವಾಗ್ತದೆ. ಓಂಕಾರ ನಿರ್ಣಯೇ ಮುಕ್ತಃ ಪ್ರಪಂಚ ಉಪಶಮಃ ಶಿವಃ ಅದ್ವೈತಃ ಆತ್ಮ ಇತಿ ಪ್ರತಿಜ್ಞಾ ಮಾತ್ರೇಣ ಜ್ಞಾತೇ ದ್ವೈತಂ ನ ವಿದ್ಯತೆ ಇತಿ ಚ. ಓಂಕಾರ ನಿರ್ಣಯವನ್ನು ಮಾಡುವ ಸಮಯದಲ್ಲಿ ಪ್ರಪಂಚ ಉಪಶಮನು ಅಂದರೆ ಪ್ರಪಂಚ ಉಪಶಮನು ಅಂದ್ರರ್ಥ ಪ್ರಪಂಚದ ಪ್ರಪಂಚ ನಾಮರೂಪಗಳೆಲ್ಲವೂ ಯಾರ ದೃಷ್ಟಿಯಲ್ಲಿ ಶಾಂತವಾಗಿ ಹೋಗಿವೆಯೋ, ಶಿವ ಮಂಗಳಕರವಾಗಿದೆಯೋ, ಅದ್ವೈತ ಎರಡಿಲ್ಲದೇ ಇರುವಂತಹದ್ದಾಗಿದೆಯೋ, ಆತ್ಮ ಇತಿ ಅಂತಹ ಆತ್ಮ ಇತಿ ಪ್ರತಿಜ್ಞಾ ಮಾತ್ರ ಅಂತಹ ಆತ್ಮನ ನಾವು ನಿಮಗೆ ತಿಳಿಸಿಕೊಡ್ತೀವಿ ಅಂತೇಳಿ ಪ್ರತಿಜ್ಞಾ ಮಾಡಿ ಉಪನಿಷತ್ತು ಪ್ರತಿಜ್ಞಾ ಮಾಡಿ ನಿನಗೆ ನಾನು ತಿಳಿಸ್ಕೊಡ್ತೀನಿ. ಏನು ತಿಳಿಸ್ಕೊಡ್ತೀಯ? ಮಂಗಳಕರನು ಅದ್ವೈತನೂ ಆದಂತಹ ಪ್ರಪಂಚದ ಕಿಂಚಿತ್ತೂ ಗೊಂದಲ ಇಲ್ಲದೇ ಇದ್ದಂತಹ ಆತ್ಮತತ್ವವನ್ನು ನಾನು ನಿನಗೆ ತಿಳಿಸ್ಕೊಡ್ತೀನಿ. ಯಾಕ್ರಿ ನನಗೆ ಹಿಡಿದಿರ, ನನಗೆ ಯಾಕೆ ತಿಳಿಸ್ಕೊಡ್ತೀನಿ? ಜ್ಞಾತೆ ದ್ವೈತಂ ನ ವಿದ್ಯತೆ. ಯಾವಾಗಲೂ ಉಡುಪಿ ಹೋಗೋ ಬರ್ತೀಯ, ಅದಕ್ಕೆ ಪ್ರತಿ ತಿಂಗಳು ಹೋಗೋದು ಉಡುಪಿಗೆ. ನೀ ಯಾವಾಗಲೂ ಹೋಗೋಗಿ ಬರ್ತೀಯ, ಅದಕ್ಕೆ ನಿಮಗೆ ತಿಳಿಸ್ತೇವೆ ನಾವು. ಏನು ದ್ವೈತಂ ನ ವಿದ್ಯತೆ ನಿನಗೆ ತಿಳಿಸ್ತೇವೆ. ಜ್ಞಾತೆ, ಯಾರು ಈ ಆತ್ಮತತ್ವನ ತಿಳಿತಾರೋ ಅವರ ದೃಷ್ಟಿಯಲ್ಲಿ ದ್ವೈತ ಇಲ್ಲ. ತತ್ರ ದ್ವೈತ ಆಭಾ ದ್ವೈತಾಭಾ ದ್ವೈತ ದ್ವೈತ ವೈತಥ್ಯ ಪ್ರಕರಣೇನ ಸ್ವಪ್ನ ಮಾಯಾ ಗಂಧರ್ವನಗರಾದಿ ದೃಷ್ಟಾಂತೈ ದೃಶ್ಯತ್ವಾತ್. ಹ್ಮ್, ದೃಶ್ಯತ್ವಾದಿ ದೃಶ್ಯತ್ವಾದಿ ಅಂತವತ್ವಾದಿ ಅಂತವತ್ವಾದಿ ಹೇತುಭಿಹಿ ಹೇತುಭಿಹಿ ತರ್ಕೇಣ ಚ ತರ್ಕೇಣ ಚ ಪ್ರತಿಪಾದಿತಃ ಪ್ರತಿಪಾದಿತಃ ಅದ್ವೈತಂ ಕಿಂ ಅದ್ವೈತಂ ಕಿಂ ಆಗಮ ಮಾತ್ರೇಣ ಆಗಮ ಮಾತ್ರೇಣ ಪ್ರತಿಪತ್ತವ್ಯಂ ಪ್ರತಿಪತ್ತವ್ಯಂ ಅಹೋಸ್ಮಿತ ಅಹೋಸ್ಮಿತ ತರ್ಕೇಣಾಪೀತಿ ತರ್ಕೇಣಾಪೀತಿ ಅತ ಆಹ ಶಕ್ಯತೆ ಶಕ್ಯತೆ ತರ್ಕೇಣಾಪಿ ಜ್ಞಾತುಂ ತರ್ಕೇಣಾಪಿ ಜ್ಞಾತುಂ ತತ್ ಕಥಂ ತತ್ ಕಥಂ ಇತಿ ಇತಿ ಅದ್ವೈತ ಪ್ರಕರಣಂ ಅದ್ವೈತ ಪ್ರಕರಣಂ ಆರಭ್ಯತೆ ಆರಭ್ಯತೆ ದ್ವೈತ ದ್ವೈತ ಭಾವ ದ್ವೈತ ಅಭಾವ ತತ್ರ ಆ ಬ್ರಹ್ಮನ ವಿಷಯದಲ್ಲಿ ದ್ವೈತ ಅಭಾವ ಅಲ್ಲಿ ಎರಡಿಲ್ಲ ತು ವೈತತ್ಯ ಪ್ರಕರಣೇನ ಇದು ಹಿಂದಿನ ಪ್ರಕರಣ ವಿತತ ಭಾವ ವೈತತ್ಯ ಪ್ರಕರಣದಲ್ಲಿ ಉದಾಹರಣೆಗಳು ಸ್ವಪ್ನ ಮಾಯಾ ಗಂಧರ್ವ ನಗರ ಸ್ವಪ್ನ ಮಾಯಾ ಗಂಧರ್ವ ನಗರ ಆಗಿ ದೃಷ್ಟಾಂತ ಈ ಆ ದೃಷ್ಟಾಂತಗಳ ಮೂಲಕವಾಗಿ ನಾವು ಸಿದ್ಧ ಮಾಡಿ ತೋರಿಸಿದ್ದೀವಿ ಏನು ಅಂತಂದ್ರೆ ಈ ಇಡೀ ಪ್ರಪಂಚವು ಇದು ಕನಸಿನಂತೆ ಇನ್ನು ತರ್ಕದಿಂದಲೂ ತೋರಿಸಿಕೊಡ್ತೀವಿ ದೃಶ್ಯತ್ವಾದಿ ಅಂತವತ್ವಾದಿ ಹೇತುಭಿ ತರ್ಕೇಣ ಚ ಪ್ರತಿಪಾದಿತ ದೃಶ್ಯತ್ವಾದ ಅಲ್ಲ ಅದು ಯಾವ ಯಾವ ಮೆಥಡ್ ಉಪಯೋಗ ಮಾಡ್ತು ಅಂತಂದ್ರೆ ದೃಶ್ಯತ್ವಾದ ನ ಆತ್ಮ ಪ್ರಾರಂಭಾದ ನ ಆತ್ಮ ಸೊ ಇವೆಲ್ಲವೂ ಕೂಡ ಪ್ರತ್ಯಕ್ಷವಾಗಿ ಕಂಡು ಬರ್ತಾ ಇರೋದ್ರೆ ಯಾವ ಆತ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ತರ್ಕದಿಂದ ಪ್ರತಿಪಾದಿತ ತರ್ಕದಿಂದ ನಾವು ಅದನ್ನು ತಿಳಿಸಿರ್ತೇವೆ ಈ ಪ್ರಕರಣ ಅದ್ವೈತ ಪ್ರಕರಣ ಅದ್ವೈತಂ ಕಿಂ ಆಗಮ ಮಾತ್ರ ಓಕೆ ಅದ್ವೈತಂ ಅದ್ವೈತಂ ಕಿಂ ಕಿಂ ಆಗಮ ಮಾತ್ರೇಣ ಆಗಮ ಮಾತ್ರೇಣ ಪ್ರತಿಪತ್ತವ್ಯಂ ಪ್ರತಿಪತ್ತವ್ಯಂ ಅಹೋಸ್ವಿತ ಅಹೋಸ್ವಿತ ತರ್ಕೇಣಾಪಿ ಇತಿ ತರ್ಕೇಣಾಪಿ ಇತಿ ಅತ ಆಹ ಶಕ್ಯತೆ ಶಕ್ಯತೆ ತರ್ಕೇಣಾಪಿ ಜ್ಞಾತುಂ ತರ್ಕೇಣಾಪಿ ಜ್ಞಾತುಂ ಅದ್ವೈತವನ್ನ ಪ್ರಮಾಣದಲ್ಲಿ ಮಾತ್ರ ತಿಳಿಬೇಕು ಅಥವಾ ತರ್ಕದಿಂದಲೂ ತಿಳಿಯಲು ಸಾಧ್ಯವೇ ಅದ್ವಯ ಬ್ರಹ್ಮ ನಾನು ಇದು ಪ್ರಮಾಣ ನನಗೆ ಪ್ರಯೋಗ ಮಾಡಿ ಈ ವಾಕ್ಯದಲ್ಲಿ ನಾನು ಆ ಬ್ರಹ್ಮ ಅದು ಇಲ್ಲಿ ಪರಪರ ಪ್ರಶ್ನೆ ಅದಲ್ಲ ಬರೀ ಆಗಮ ಹೇಳಿದ್ರೆ ಸಾಕ ತರ್ಕ ಬೇಡವಾ ಅದು ಸಂದೇಹ ಕೊಂಕು ಬುದ್ಧಿ ವಾಸ್ತವಿಕವಾಗಿ ಆಗಮ ಹೇಳಿದೆ ಅದನ್ನು ನಾನು ಸ್ಟಡಿ ಮಾಡಿ ತಿಳ್ಕೋತೇನೆ ಅಂತ ಇರ್ತದೆ ವಿನಃ ಈ ತರ್ಕಿಗಳೇನು ಮಾಡ್ತಾರೆ ಈ ಚಾಲೆಂಜಿಂಗ್ ಕ್ವಶನ್ಗಳನ್ನು ಹಾಕ್ತಾರೆ ಅವಾಗ ಅದ್ವೈತಂ ಕಿಂ ಆಗಮ ಮಾತ್ರೇನ ಪ್ರತಿಪತ್ತವ್ಯಂ ಶಾಸ್ತ್ರದಿಂದ ಮಾತ್ರ ಅದನ್ನು ತಿಳ್ಕೋಬೇಕು ಅಂತ ಏನಿದೆ ಅಹೋ ಸ್ವಿತ ತರ್ಕೇಣಾಪಿ ತರ್ಕದಿಂದಲೂ ತಿಳ್ಕೋಬಹುದು ಅತ ಆಹ ಅದನ್ನು ತೋರಿಸ್ಲಿಕ್ಕಾಗಿ ಈ ಅಧ್ಯಾಯ ಬಂದಿದೆ ಶಕ್ಯತೆ ತರ್ಕೇಣಾಪಿ ಜ್ಞಾತುಂ ತತ್ ಕಥಂ ತತ್ ಕಥಂ ಇತಿ ಅದ್ವೈತ ಪ್ರಕರಣ ಆರಭ್ಯತೆ ಅದ್ವೈತ ಪ್ರಕರಣ ಆರಭ್ಯತೆ ಅದು ಹೇಗೆ ಅನ್ನೋದು ತೋರಿಸ್ಲಿಕ್ಕಾಗಿ ಈ ಅದ್ವೈತ ಪ್ರಕರಣ ಅಂತ ಪ್ರಾರಂಭ ಆಗಿದೆ ಉಪಾಸನಾಶ್ರಿತೋ ಧರ್ಮ ಉಪಾಸನಾಶ್ರಿತೋ ಧರ್ಮ ಚ ಜಾತೆ ಬ್ರಹ್ಮಣಿ ವರ್ತತೆ ಜಾತೆ ಬ್ರಹ್ಮಣಿ ವರ್ತತೆ ಪ್ರಾಗುತ್ಪತ್ತೇರಜಂ ಸರ್ವಂ ಪ್ರಾಗುತ್ಪತ್ತೇರಜಂ ಸರ್ವಂ ತೇನಾಸೌ ಕೃಪಣ ಸ್ಮೃತಃ ತೇನಾಸೌ ಕೃಪಣ ಸ್ಮೃತಃ ಉಪಾಸನಾಶ್ರಿತೋ ಧರ್ಮ ಉಪಾಸನಾಶ್ರಿತೋ ಧರ್ಮ ಜಾತೆ ಬ್ರಹ್ಮಣಿ ವರ್ತತೆ ಜಾತೆ ಬ್ರಹ್ಮಣಿ ವರ್ತತೆ ಪ್ರಾಗುತ್ಪತ್ತೇರಜಂ ಸರ್ವಂ ಪ್ರಾಗುತ್ಪತ್ತೇರಜಂ ಸರ್ವಂ ತೇನಾಸೌ ಕೃಪಣ ಸ್ಮೃತಃ ತೇನಾಸೌ ಕೃಪಣ ಸ್ಮೃತಃ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ ಶಾಂತಿ ಶಾಂತಿಃ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ ಜೈ